ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಾಗರತ್ನ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಮಯ ಇದೀಗ 5:30:25. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏರೋಬಿಕ್ ಭತ್ತದ ಬೇಸಾಯ ಕುರಿತಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್ಎಂ ಅತೀಕು ರೆಹಮಾನ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟೆಲ್ಲಾ ಸ್ಟಾಕ್ ಮೆಟ್ರೋ ಹೋಲ್ಸೇಲ್ ಇಂದ ಈಗ ತಾನೇ ತಂದೆ ಅಲ್ವಾ? ಮತ್ತೆ ಮೆಟ್ರೋ ಹೋಲ್ಸೇಲ್ಗೆ ಹೋಗ್ತಿದ್ದೀನಿ. ಮತ್ತೇನಾ, ಯಾಕೆ? ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸ್ಟಾಕ್ ಸಿಗಲ್ಲ, ಸಿಗುತ್ತಾ ಹೇಳು. ಹೌದು ಹೌದು, ನಾನು ಬರ್ತೀನಿರು. ಈಗ ಪಡೆಯಿರಿ ಅಧಿಕ ಲಾಭ. ಮೆಟ್ರೋ ಹೋಲ್ಸೇಲ್ನ 19th ಆನಿವರ್ಸರಿ ತಂದಿದೆ ಅತಿ ಕಡಿಮೆ ಪ್ರೈಸ್ ಎಲ್ಲಾ ಹೊಸ ಸ್ಟಾಕ್ಸ್ಗಳ ಮೇಲೆ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಹತ್ತಿರದ ಮೆಟ್ರೋ ಹೋಲ್ಸೇಲ್ ಔಟ್ಲೆಟ್ಗೆ ಭೇಟಿ ನೀಡಿ ಮತ್ತು ಆಕರ್ಷಕ ಆಫರ್ಸ್ಗಳನ್ನ ಗೆಲ್ಲಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಮೆಟ್ರೋ ನೋಂದಾಯಿತ ವ್ಯಾಪಾರ ಗ್ರಾಹಕರಿಗೆ ಮಾತ್ರ. ಬಾಡ್ ಖತರ್ನಾಕ್ ಹೋ ಸಕ್ತಿ ಹೈ. ಬಾಡ್ ಕೆ ಪಾನಿ ಮೇ ಪ್ರವೇಶ್ ನಾ ಕರೇ. ಯದಿ ಆಪ್ಕೋ ಕರ್ನಾ ಪಡೆ ತೋ ಉಪಯುಕ್ತ ಜೂತೆ ಪಹನ್ ಕೆ ಕರೇ. ಪಾನಿ ಕಿ ಗಹರಾಯಿ ಕೋ ಜಾಂಚ್ನೆ ಕೆ ಲಿಯೆ ಛಡಿ ಕಾ ಉಪಯೋಗ ಕರೇ. ಸೆವರೇಜ್ ಲೈನೋ, ಗಟರ್ ಔರ್ ನಾಲಿಯೋ ಸೆ ಬಚ್ ಕರ್ ಚಲೇ. ಗಿರೇ ಹುಯೇ ಬಿಜ್ಲಿ ಕೆ ಖಂಬೋ ಔರ್ ತಾರೋ ಸೆ ದೂರ್ ರಹೇ. ಕೀಟನಾಶಕ ಕಾ ಪ್ರಯೋಗ ಕರೇ. ಅಪ್ನೆ ಆಸ್ ಪಾಸ್ ಸಫಾಯಿ ರಖೇ ತಥಾ ಬಿಮಾರಿಯಾ ನಾ ಫೈಲ್ನೆ ದೇ. ತಾಜಾ ಪಕಾ ಹುವಾ ಭೋಜನ್ ಯಾ ಭುನೆ ಹುವೆ ಚನೆ ಮೂಂಗಫಲಿ ಇತ್ಯಾದಿ ಖಾಯೆ. ಕೇವಲ ಉಬ್ಲಾ ಯಾ ಕ್ಲೋರಿನ್ ಯುಕ್ತ ಪಾನಿ ಪಿಯೆ. ಪಲಾಯನ್ ಸೆ ಪೂರ್ವ ಬಿಜ್ಲಿ ಔರ್ ಗ್ಯಾಸ್ ಕೆ ಕನೆಕ್ಷನ್ ಕೋ ಬಂದ್ ಕರ್ ದೇ. ಫರ್ನಿಚರ್ ಔರ್ ಅನ್ಯ ಸಾಮಾನ್ ಊಚೆ ಸ್ಥಾನ ಪರ್ ರಖ ದೇ. ನಾಲಿ ಔರ್ ಶೌಚಾಲಯ ಕಿ ನಿಕಾಸಿ ಮಾರ್ಗ ಕೋ ಬಂದ್ ಕರ್ ದೇ. ಅಪ್ನಿ ಆಪಾತ್ಕಾಲೀನ ಕಿಟ್ ಅಪ್ನೆ ಸಾಥ್ ಅವಶ್ಯ ಲೇ ಜಾಯೆ. ಯದಿ ಆಪ್ ಕಹೀ ಫಸೆ ಹುವೆ ಹೈ ತೋ ಹೆಲ್ಪ್ ಲೈನ್ ನಂಬರ್ ಪರ್ ಸಂಪರ್ಕ ಕರೆ. ತಯಾರಿ ಮೇ ಹಿ ಸಮಜ್ದಾರಿ. Many people who are struck by lightning suffer from long-term injury or disability. The signs and symptoms of lightning injuries are hearing or vision loss, skin burns, shortness of breath, fast or irregular heartbeat, chest pain, headache, trouble staying awake, confusion or dizziness, muscle pain, weakness, stiffness or temporary paralysis, passing out, weak pulse or no pulse, heart attack. Giving immediate first aid to a lightning victim can save a life. Call an ambulance while giving first aid and rush the victim to a hospital. Be smart. Be prepared. Issued in public interest by NDMA and IIPHG. Namaskara, Dr. Atikur Rahman avare. Namaskara. Nammalli bhatta bahala mukhyavadanta bele. Bahala ondu aaharada uddeshakkagi idannu naavu hechu balasukolta iddivi. ಮತ್ತು ಈ ಭತ್ತದ ಬೇಸಾಯದಲ್ಲಿ ವಿವಿಧ ಪದ್ಧತಿಗಳು ಕೂಡ ಇದ್ದಾವೆ. ನಮ್ಮ ರೈತ ಬಾಂಧವರು ಇದನ್ನು ಬಹಳ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾಯಿದ್ದಾರೆ. ಆದರೆ ವೈಜ್ಞಾನಿಕವಾಗಿ ನಾವು ಭತ್ತದ ಬೇಸಾಯವನ್ನು ಪ್ರಾರಂಭ ಮಾಡಿದ ಮೇಲೆ ವಿಜ್ಞಾನಿಗಳು, ತಜ್ಞರು ಅದನ್ನು ಹೆಚ್ಚು ಒಂದು ಉತ್ತಮಪಡಿಸಿ, ಅಭಿವೃದ್ಧಿಪಡಿಸಿ ಅವುಗಳನ್ನು ರೈತರಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಅಂಥ ಒಂದು ಪದ್ಧತಿ ಏರೋಬಿಕ್ ಭತ್ತದ ಬೇಸಾಯದ ಪದ್ಧತಿ, ಕಡಿಮೆ ನೀರನ್ನು ಬಳಸಿಕೊಂಡು ಮಾಡುವಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ತಾವಿವತ್ತು ಈ ಒಂದು ಬೇಸಾಯ ಪದ್ಧತಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ಪ್ರಾರಂಭದಲ್ಲಿ ಈ ಭತ್ತದ ಕೃಷಿ ಎಷ್ಟು ಹಿಂದಿನಿಂದ ನಡೀತಾ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ಭತ್ತ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಹಾಸುಹೊಕ್ಕಾಗಿರುವ ಒಂದು ಆಹಾರ ಧಾನ್ಯ. ಸೊ ಇದು ಸುಮಾರು 4,000 ವರ್ಷ ಕ್ರಿಸ್ತ ಪೂರ್ವದಿಂದಲೇ ಬೆಳೆಯುವ ಒಂದು ದಾಖಲೆಗಳಿವೆ. ಆದರೆ ಭಾರತದಲ್ಲಿ ಸುಮಾರು 2,500 ಕ್ರಿಸ್ತ ಪೂರ್ವದಿಂದ ಬೆಳೀತಾ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದು. ಭತ್ತ ಅಂದ ತಕ್ಷಣನೇ ಎಲ್ಲರಿಗೂ ಜ್ಞಾಪಕ ಬರೋದೇನಂತ ಹೇಳಿದ್ರೆ ಗದ್ದೆ ತುಂಬಾ ನೀರು ನಿಲ್ಲಿಸಿ ನಾಟಿ ಮಾಡಿ

ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಮೂಡಿಬರಲಿದೆ. 7:02 ಜಾಲಿ ರೈಡ್, 7:45 ಪರೋಪಕಾರಿ ಪಶ್ಚಿಮ ಘಟ್ಟಗಳು, ಈ ಕುರಿತಾಗಿ ಮಾತನಾಡಲಿದ್ದಾರೆ ಡಾ ಟಿಎನ್ ದೇವರಾಜ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 9:05 ಉರ್ದು ಕಾರ್ಯಕ್ರಮ, ಹಿಂದಿ ಚಲನಚಿತ್ರ ತಾರೆ ಶಬನಾ ಅಜ್ಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಿಲನ್ ಸರ್ ಅಹಮದ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅಮೃತ ಸ್ವಾತಂತ್ರ್ಯ ಸರಣಿ ಕಾರ್ಯಕ್ರಮ, ಸಂಗ್ರಾಮದ ಪುಟಗಳು, ನಿರೂಪಣೆ ಮತ್ತು ಪ್ರಸ್ತುತಿ ಟಿಎಸ್ ಪ್ರಸಾದ್. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 10:05 ಊರ ಕೊನೆಯ ಮನೆ ನಾಟಕ ಪ್ರಸಾರವಾಗಲಿದೆ. ಮೂಲ ತೆಲುಗು ಕಥೆ ದೇವರಕೊಂಡ ಬಾಲಗಂಗಾಧರ ತಿಲಕ್, ಕನ್ನಡ ಅನುವಾದ ಕುಂ ವೀರಭದ್ರಪ್ಪ, ಬಾನುಲಿ ರೂಪ ಮತ್ತು ನಿರ್ಮಾಣ ಡಾ ಬಿಎಂ ಶರಭೇಂದ್ರ ಸ್ವಾಮಿ. ಮಂಗಳೂರು ಕೇಂದ್ರದ ಕೊಡುಗೆ ಇದು. ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 10:35 ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಮತ್ತು ಮೀನುಗಾರಿಕೆ, ಪಶುಸಂಗೋಪನೆ ಹಾಗೂ ಡೈರಿ ಇಲಾಖೆಗಳ ರಾಜ್ಯ ಸಚಿವರಾದ ಡಾ ಮುರುಗನ್ ಅವರು ಇಂದು ಬೆಂಗಳೂರಿನಲ್ಲಿ ಮೋದಿ ಅಟ್ 20 ಡ್ರೀಮ್ಸ್ ಮೀಟ್ ಡೆಲಿವರಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಸ್ತುತಿ ತಿಮ್ಮ